ನವಯುವಕರಿಗಾಗಿ ನವಭಾರತ ನಿರ್ಮಾಣದ ಸಂಕಲ್ಪ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿಮತ. ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ರಾಷ್ಟಕ್ಕೆ ಸಮರ್ಪಣೆ. ಮಂಡ್ಯದ ಮೈಶುಗರ್ ಕಾರ್ಖಾನೆಯಲ್ಲಿ ಈ ವರ್ಷವೇ ಎಥೆನಾಲ್ ಘಟಕ ಆರಂಭ, ಮುಖ್ಯಮಂತ್ರಿ. ಪರಿಶಿಷ್ಟ ಸಮುದಾಯದ ಅಭಿವೃದ್ದಿಗೆ ಕೇಂದ್ರ ರಾಜ್ಯ ಸರ್ಕಾರಗಳ ಆದ್ಯತೆ, ಸಚಿವ ಅನುರಾಗ್ ಸಿಂಗ್ ಠಾಕೂರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಕ 102.3 ಮೆಗಾಹರ್ಟ್ಸ್. ನಿವೃತ್ತ ಐಎಎಸ್ ಅಧಿಕಾರಿ ಚಿರಂಜೀವಿ ಸಿಂಗ್. ಗುರುನಾನಕ್ ಅವರು ಹೇಳಿದ್ರು, ಸೋ ಕ್ಯೋ ಮಂದಾ ಆಖಿಯೇ ಜಿತ್ ಜಮ್ಮೆ ರಾಜಾನ್. ರಾಜರಿಗೆ ಜನ್ಮ ಕೊಡೋ ಅವರಿಗೆ ನಾವು ಯಾಕೆ ಹೇ ದೃಷ್ಟಿಯಿಂದ ಪರಿಗಣಿಸುತ್ತೇವೆ? ಹೆಣ್ಣು ಭ್ರೂಣ ಹತ್ಯೆ ಮಹಾಪಾಪ. ಈ ಪಾಪವನ್ನ ನಿಷೇಧಿಸಿ, ಖಂಡಿಸಿ, ಭ್ರೂಣ ಹತ್ಯೆ ನಿಲ್ಲಿಸಿ, ಸಮಾಜವನ್ನು ಉಳಿಸಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಕಾರವಾರ. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಭೀಮಭಕ್ತಿ. ಭಾಗವತರು ಭವ್ಯಶ್ರೀ ಮಂಡೆಕೋಲು, ಚಂಡೆ ಸುಬ್ರಹ್ಮಣ್ಯ ಭಟ್ ದೇಲಂತ ಮಜಲು, ಮದ್ದಳೆ ಅರವಿಂದಾಚಾರ್ಯ ಮಾಣೀಲ. ಕೇಳಿ ಭೀಮಭಕ್ತಿ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನ. ಜಯ ಗಜಾನನ ಜಯ ದಯಾಧನ ಆ Thank you. ಹೋಗಿ ದೂದ್ರೌಪದಿ ಅಂತರಂಗದ ಮಾತನೆಗಳು ಸದಳವೆಂಬುದಾತಗೆ ಅರಿತ ರಸದಳ ಎಂಬುದಾತಗೆ ಧರೆಯೊಳಿಲ್ಲ ಕಾಂತನಿಗೆ ಕೈ ಮುಗಿದು ದ್ರೌಪದಿಯೇ ಅಂತರಂಗ ಬಿಡು ಬಿಡಿ ಮಾತನೋ ಬಿಡು ಬಿಡು ನೀ ಮಾತನೋ ನೀ ಮಾತನೋ ಕೈಯಲು

ಮುಖನ ಪಿತನೆ ಕರುಣಾಕರನೆ ಶರಣೋ ಪುರ ಮಥನ ನಂಜುಂಡ ನಾಗಧರ ಶಿವನೇ ಕರಿಮುಖನೆ ಪಿತನೆ ಕರುಣಾಕರನೆ ಶರಣೋ ಶರಣ ಬೇಗೆ ಶರಣ ಬೇ ಶರಣ ಹರದೊಳಿಗದೆಯನು ನಭಗೆಸೆದು ಧರೆಯೊಳೆದೆಯೊಡ್ಡುತ್ತ ಮಲಗುವೆ ಬಾನ ನಿನಗಿರಲಿ ಶರಣ ರಕ್ಷಕನಾದರೀಗಲೇ ಶರಣ ರಕ್ಷಕನಾದರೀಗಲೇ ಬರುವಿಯೋ ನೀ ಬಾರದಿರಲಿ ಹರಣ ಹೋಗಲಿ ಎನ್ನುತ್ತ ಗದೆಯನ್ನೆಸೆದು ಮಲಗಿದನು ನಗಧರನ ಕ್ಷಣ ನಗು ಮೊಗದ್ಯೂತ ಆ ಕ್ಷಣ ನಗು ಮೊಗ ದ್ಯೂತ ನುಗೆದು ಗದೆಯ ಪಿಡಿದೈತಂದ ನುಗೆದು ಗದೆಯ ಪಿಡಿದೈತಂದ ಜಗ ನೋಡು ತಲಿರೆ ಪೊಗಳುತ ಭೀಮನ ಜಗ ನೋಡು ತಲಿರೆ ಪೊಗಳುತ ಭೀಮನ ತೆಗೆದ ಅದ್ಭುತ ಮಗುಳಿದ ನಗಧರನ ಕ್ಷಣ ನಗು ಮೊಗದಿಂತ ಒಗೆದು ಗದೆಯ ಪಿಡಿದೈತಂದ

ಶ್ರೀರಾಮಗೆ ಚನ್ನೆ ಜಾನಕೀವಳ ದಶರಥ ಸುತ ರಾಮಗೆ ಸದ್ಗುಣ ನಿಧಿಯ ಸಮ ಸಾಹಸೀತಗೆ ದಶರಥ ಸುತ ರಾಮಗೆ ಸದ್ಗುಣ ನಿಧಿಯ ಸಮ ಸಾಹಸೀತಗೆ ವಸುದೆಯೋಳ್ ಮೆರೆಯುವ ಅಯೋಧ್ಯೆಯ ಪುರದೋಳು ಕುಶಲಾದಿರುತಿಹ ಕುಸುಮಾಲೋಚನಗೆ ಕನ್ಯೆ ಕೇಳಲು ಬಂದೆವು ಶ್ರೀರಾಮಗೆ ಚನ್ನೆ ಜಾನಕೀವಳ ಶ್ರೀರಾಮಗೆ ಚನ್ನೆ ಜಾನಕೀವಳ ಇನ ಕುಲ ಭೂಷಣಗೆ ಮನ್ಮಥನಿಗೆ ಘನ ಮೃದು ಭಾಷಣಗೆ ಇನ ಕುಲ ಭೂಷಣಗೆ ಮನ್ಮಥನಿಗೆ ಘನ ಮೃದು ಭಾಷಣಗೆ ಧನಕನ ಕಾದಿ ಐಶ್ವರ್ಯದಿ ಮೆರೆಯುವ ವನಜಾಲೋಚನನಿಗೆ ವನಿತೆಯಾದಿವಾಳನ್ನು ಕನ್ಯೆ ಕೇಳಲು ಬಂದೆವು ಶ್ರೀರಾಮಗೆ ಚನ್ನೆ ಜಾನಕೀವಳ ಶ್ರೀರಾಮಗೆ ಚನ್ನೆ ಜಾನಕೀವಳ ಧರೆಯ ಭಾರವ ಕಳೆಯೇ ಅವತರಿಸಿ ಧರಣಿ ಪನಾತ್ಮ ಜಗೆ ಧರೆಯ ಭಾರವ ಕಳೆಯೇ ಅವತರಿಸಿ ಧರಣಿ ಪನಾತ್ಮ ಜಗೆ ಹರಿಹರ ಬ್ರಹ್ಮರ ರೂಪವ ಧರಿಸಿ ಪರಮದಯಾನ್ವಿತ ಪರಮೋದ್ಧಾರಗೆ ಕನ್ಯೆ ಕೇಳಲು ಬಂದೆವು ಶ್ರೀರಾಮಗೆ ಚನ್ನೆ ಜಾನಕೀವಳ ಶ್ರೀರಾಮಗೆ ಚನ್ನೆ ಜಾನಕೀವಳ ಉನ್ನತ ಪ್ರೇಮದಿ ಸ್ವಾಮಿ ಶ್ರೀರಾಮಗೆ ರನ್ನೆಯ ಗುಣ ಸಂಪನ್ನೆಯ ಮುದದಿ ಕನ್ಯೆ ಕೇಳಲು ಬಂದೆವು ಶ್ರೀರಾಮಗೆ ಚನ್ನೆ ಜಾನಕೀವಳ ಶ್ರೀರಾಮಗೆ ಚನ್ನೆ ಜಾನಕೀವಳ ಮದುವೆಯ ಮಂಗಳ ಮಂಟಪದಲ್ಲಿ ಜೊತೆಯಾಗಿಡುವಡಿ ಸಪ್ತಪದಿ ಜೊತೆಯಾಗಿಡುವಡಿ ಸಪ್ತಪದಿ ಸುಖ ಸಂಸಾರದ ಸಾಗರದಲ್ಲಿ ಸೇರುವ ಜೊತೆಗಿದು ಗುಪ್ತ ನಿಧಿ ಸೇರುವ ಜೊತೆಗಿದು ಗುಪ್ತ ನಿಧಿ ಮೊದಲನೇ ಹೆಜ್ಜೆಯ ವಧುವರರಿಡುವರು ವಿಷ್ಣುವಿಗನ್ನವ ಕೊಡಲೆಂದು ವಿಷ್ಣುವಿಗನ್ನವ ಕೊಡಲೆಂದು ಜೀವನದುದ್ದಕ್ಕೂ ಸುಖ ದುಃಖದಲ್ಲಿ ಸಮಭಾಗಿಗಳು ನಾವೆಂದು ಸಮಭಾಗಿಗಳು ನಾವೆಂದು ಮದುವೆಯ ಮಂಗಳ ಮಂಟಪದಲ್ಲಿ ಜೊತೆಯಾಗಿಡುವಡಿ ಸಪ್ತಪದಿ ಜೊತೆಯಾಗಿಡುವಡಿ ಸಪ್ತಪದಿ ಹೆಜ್ಜೆಯು ಎರಡದು ಬಲತಾ ಪುರುಷಗೆ ಮನೆ ಮಂದಿಯನು ಪಾಲಿಸಲು ಮನೆ ಮಂದಿಯನು ಪಾಲಿಸಲು ಇದ್ದುದರಲ್ಲಿಯೇ ತೃಪ್ತಿಯ ಕಾಣುತ್ತ ನೆಮ್ಮ